ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ದೇವತಾ ವರ್ಗ, ಕಲಿ ಮೊದಲಾಗಿರ್ತಕ್ಕಂಥ ಸಮಸ್ತ ದೈತ್ಯ ವರ್ಗ ಇವರೆಲ್ಲ ಅಂತರ್ಯಾಮಿ ರೂಪದಿಂದ ಭಗವಂತನೇ ಇದ್ದು, ಬಿಂಬಕ್ರಿಯಾದ್ವಾರ ಜೀವರ ಯೋಗ್ಯತಾನುಸಾರ ಪಾಪ ಪುಣ್ಯಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ, ಫಲವನ್ನು ಕೊಡ್ತಾನೆ ಅಂತ ಈ ಪದ್ಯದಿಂದ ತಿಳಿಸ್ತಾರೆ. ಅಂಬುಜೋದ್ಭವ ಮುಖ್ಯಸುರ ಕಲಿ ಶಂಭರಾದಿ ಸಮಸ್ತ ದೈತ್ಯ ಕದಂಬಕನು ದಿನ ಪುಣ್ಯ ಪಾಪ ವಿಭಾಗವನ್ನು ಮಾಡಿ ಅಂಬುದಿಯ ಜಲವನ್ನು ಮಹಾಘಟದಿಂಬನಿತು ತುಂಬುವ ತೆರದಿ ಪ್ರತಿಬಿಂಬರಳು ತಾನಿದ್ದು ಯೋಗ್ಯತೆಯಂತೆ ಫಲವೀವ. ಪರಮಾತ್ಮನಲ್ಲಿ ವೈಷಮ್ಯ ನೈರ್ಗುಣ್ಯ ದೋಷ ಅನ್ನೋದು ಸರ್ವತಾ ಇಲ್ಲ. ಕರ್ತೃತ್ವ ಶಕ್ತಿ ಕೊಡೋದರಲ್ಲಿ ತಾರತಮ್ಯ ಮಾಡೋದು ವೈಷಮ್ಯ ಅನ್ನೋ ದೋಷಕ್ಕೆ ಕಾರಣ ಆಗೋದು ಅಂತಾದರೆ, ಹಿಂದೆ ಹೇಳಿದಂತೆ ಜೀವರ ಸ್ವರೂಪಯೋಗ್ಯತಾ ತಾರತಮ್ಯಕ್ಕೆ ಅನುಗುಣವಾಗೇ ಅವರಿಗೆ ಕರ್ತೃತ್ವದಲ್ಲೂ ಕೂಡ ತಾರತಮ್ಯವನ್ನು ಕೊಡ್ತಾನೆ ಭಗವಂತ. ಈ ತಾರತಮ್ಯ ಅನ್ನೋದು ಅನಾದಿ, ಪರಮಾತ್ಮ ಮಾಡಿದ್ದಲ್ಲ ಹೊಸದಾಗಿ. ಹೀಗಾಗಿ ಏನೂ ಕಾರಣ ಇಲ್ಲದೆ ಯೋಗ್ಯತಾ ತಾರತಮ್ಯವನ್ನು ಭಗವಂತ ಮಾಡಿದರೆ ಅವನಲ್ಲಿ ವೈಷಮ್ಯ ಅನ್ನೋ ದೋಷ ಬರ್ತಿತ್ತು, ಅದು ಅಪರಿಹಾರ್ಯ ಆಗ್ತಿತ್ತು. ಈ ಕರ್ತೃಗಳ ಸ್ವಾತಂತ್ರ್ಯ ತಾರತಮ್ಯಕ್ಕೆ ಅನುಗುಣವಾಗಿ ಫಲಭಾಗಿಗಳಿಗೆ ಫಲ ತಾರತಮ್ಯದಿಂದನೇ ಸಿಗತ್ತೆ. ಭೋಕ್ತೃತ್ವದಲ್ಲಿ ತಾರತಮ್ಯ ನ್ಯಾಯ ಅನ್ನೋದನ್ನು ಸಮರ್ಥನೆ ಮಾಡಲಿಕ್ಕಾಗೇ ಕರ್ತೃತ್ವದಲ್ಲಿ ತಾರತಮ್ಯವನ್ನು ಹೇಳಿದ್ದು ಶಾಸ್ತ್ರದಲ್ಲಿ ಇದನ್ನು ತಿಳಿಸ್ತಾರೆ. ಕರ್ತೃತ್ವದಲ್ಲಿ ತಾರತಮ್ಯ ಇಲ್ಲದೇ ಇದ್ದರೂ ಫಲದಲ್ಲಿ ತಾರತಮ್ಯ ಅಕಸ್ಮಾತ್ ಮಾಡಿದರೆ ಪರಮಾತ್ಮನಲ್ಲಿ ವೈಷಮ್ಯ ಅನ್ನೋ ಮಹಾದೋಷ ಬರ್ತಿತ್ತು ಅನ್ನೋಕ್ಕೆ ಸಾಧ್ಯ ಇತ್ತು. ಅದಕ್ಕೆ ಅವಕಾಶವನ್ನು ನಿರ್ದೋಷನಾಗಿರ್ತಕ್ಕಂಥ ಪರಮಾತ್ಮ ಸರ್ವತಾ ಕೊಡೋದಿಲ್ಲ. ಆದ್ದರಿಂದ ಶ್ರೀಮದ್ ಆಚಾರ್ಯರು ಹೇಳಿರ್ತಕ್ಕಂಥ ಈ ತಾರತಮ್ಯ ಮತ ಅನ್ನೋದು ನಿರ್ದುಷ್ಟವಾಗಿದೆ. ಕರ್ತೃತ್ವ ಶಕ್ತಿ ಕೊಡೋದರಲ್ಲಿ ತಾರತಮ್ಯ ಮಾಡೋದು ದೋಷಕ್ಕೆ ಕಾರಣ ಅಲ್ವೇ ಅಲ್ಲ, ಜೀವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಅದಕ್ಕೆ ಅನುಗುಣವಾಗೇ ಅವರಿಗೆ ಕರ್ತೃತ್ವ ಶಕ್ತಿಯನ್ನು ಪ್ರಕಟ ಮಾಡಿಕೊಡ್ತಾನೆ ಭಗವಂತ. ಆ ಕರ್ತೃತ್ವದಲ್ಲಿ ಅವರ ಅನಾದಿ ಶಕ್ತಿಯಲ್ಲಿ ತಾರತಮ್ಯ ಇರೋದರಿಂದ ಇಲ್ಲೂ ತಾರತಮ್ಯದ ಪ್ರಕಟಣೆ ಅಷ್ಟೇ. ಆದ್ದರಿಂದ ಪರಮಾತ್ಮ ದೋಷದೂರ ಗುಣಪರಿಪೂರ್ಣನಾಗಿದ್ದಾನೆ. ಇಂತಹ ಪರಮಾತ್ಮ ಅಂಬುಜೋದ್ಭವ ಮುಖ್ಯ ಸುರ ಕಲಿ ಶಂಬರಾದಿ ಸಮಸ್ತ ದೈತ್ಯ ಕದಂಬಕ್ಕೆ. ಅಂಬುಜೋದ್ಭವ ಮುಖ್ಯ ಅಂದರೆ ಬ್ರಹ್ಮನೇ ಮೊದಲಾಗಿರ್ತಕ್ಕಂಥ ಎಲ್ಲ ಸುರ ಅಂದರೆ ದೇವತೆಗಳಿಗೆ, ಮತ್ತು ಕಲಿ ಶಂಬರಾದಿ ಸಮಸ್ತ ದೈತ್ಯ ಕದಂಬಕ್ಕೆ, ಕಲಿ ಶಂಬರಾಸುರ ಮೊದಲಾಗಿರ್ತಕ್ಕಂಥ ಸಮಸ್ತ ದೈತ್ಯರ ಸಮೂಹಕ್ಕೆ. ಕದಂಬ ಅಂದರೆ ಸಮೂಹ. ಪುಣ್ಯ ಪಾಪ ಫಲವನ್ನು ವಿಭಾಗ ಮಾಡಿಕೊಡ್ತಾನೆ ಭಗವಂತ. ಸ್ವಾತಂತ್ರ್ಯ ತಾರತಮ್ಯೇನ ಫಲಂ ಹಿ ಫಲಿನಾಂ ಭವೇತ್ ಅಂತ ಅನುವ್ಯಾಖ್ಯಾನದಲ್ಲಿ ತಿಳಿಸಿರುವಂಥ ಪ್ರಮೇಯವನ್ನು ಇಲ್ಲಿ ತಿಳಿಸ್ತಾರೆ. ಅನುದಿನ ಪುಣ್ಯ ಪಾಪ ವಿಭಾಗವನ್ನು ಮಾಡಿ ಪ್ರತಿಬಿಂಬರಳು ತಾನಿತ್ತು ಯೋಗ್ಯತೆಯಂತೆ ಫಲವೀವ. ಪುಣ್ಯ ಪಾಪಗಳು ಅಂದರೆ ಪುಣ್ಯಕರ್ಮ ಕರ್ತೃತ್ವ ಶಕ್ತಿ ಮತ್ತು ಪಾಪಕರ್ಮ ಕರ್ತೃತ್ವ ಶಕ್ತಿ. ಅವುಗಳನ್ನು ಭಗವಂತ ವಿಭಾಗ ಮಾಡಿ ದೇವತೆಗಳಿಗೆ ದೈತ್ಯರಿಗೆ ಕೊಡ್ತಾನೆ. ದೇವತೆಗಳಿಗೆ ಪುಣ್ಯ ಕರ್ತೃತ್ವ ಶಕ್ತಿಯನ್ನು ಪ್ರೇರಣೆ ಮಾಡ್ತಾನೆ ಕೊಡ್ತಾನೆ. ದೈತ್ಯರಿಗೆ ಪಾಪಕರ್ಮ ಶಕ್ತಿಯೇ ಅಲ್ಲಿ ಕರ್ತೃತ್ವ ಶಕ್ತಿಯನ್ನು ಕೊಡ್ತಾನೆ ಭಗವಂತ. ಇಬ್ಬರಿಗೂ ಎರಡೂ ಶಕ್ತಿಗಳನ್ನು ಕೊಟ್ಟಿಲ್ಲ, ಅಂದರೆ ದೇವತೆಗಳಿಗೆ ಪುಣ್ಯ ಪಾಪ ಎರಡು, ಮತ್ತು ದೈತ್ಯರಿಗೂ ಪಾಪ ಪುಣ್ಯ ಎರಡೂ ಕರ್ತೃತ್ವ ಶಕ್ತಿಯನ್ನು ಕೊಟ್ಟಿಲ್ಲ. ದೇವತೆಗಳು ಪುಣ್ಯಕರ್ಮ ಮಾಡಬೇಕು, ಜನರಿಂದಲೂ ಮಾಡಿಸ್ಬೇಕು. ದೈತ್ಯರು ತಾವು ಪಾಪಕರ್ಮ ಮಾಡಬೇಕು, ಜನರಿಂದಲೂ ಮಾಡಿಸ್ಬೇಕು. ಇದು ವ್ಯವಸ್ಥೆ. ದೇವತೆಗಳು ದೈತ್ಯರಿಂದನೂ ಪಾಪಕರ್ಮವನ್ನು ಪ್ರೇರಣೆ ಮಾಡಿ ಮಾಡಿಸ್ತಾರೆ, ಅದು ಭಗವಂತನ ಆಜ್ಞೆಯಂತೆ ಮಾತ್ರ. ಆದ್ದರಿಂದ ಪುಣ್ಯಕರ್ಮಕ್ಕೆ ಯೋಗ್ಯರು ದೇವತೆಗಳು, ಪಾಪಕರ್ಮಕ್ಕೆ ಯೋಗ್ಯರು ದೈತ್ಯರು. ಹೀಗೆ ಯೋಗ್ಯತಾನುಸಾರವಾಗಿ ಭಗವಂತ ದೇವತೆಗಳಿಗೆ ಪುಣ್ಯ ಫಲವನ್ನು ಕೊಡ್ತಾನೆ, ದೈತ್ಯರಿಗೆ ಪಾಪ ಫಲವನ್ನೇ ನೀಡ್ತಾನೆ. ದೇವತೆಗಳು ದೈತ್ಯರಲ್ಲಿ ಪಾಪಕರ್ಮಕ್ಕೆ ಪ್ರೇರಣೆಯನ್ನು ಭಗವಂತನ ಆಜ್ಞೆಯಂತೆ ಕೊಟ್ಟರೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಅನ್ನೋದಿಲ್ಲ. ಪ್ರೇರಕ ಅಪಿ ದೈತ್ಯಾನಂ ನ ದೇವ ಪಾಪಮಾಪ್ನುಯೋ ಅಂತ. ಯಾಕೆ ಅಂದರೆ ಹರಿ ಆಜ್ಞೆಯಂತೆ ಹರಿ ಸೇವೆ ಅನ್ನೋ ಚಿಂತನೆಯಿಂದನೇ ಮಾಡ್ತಾರೋದ್ರಿಂದ ಅವ್ರಿಗೆ ಪಾಪಕರ್ಮಕ್ಕೆ ದೈತ್ಯರಲ್ಲಿ ಪ್ರೇರಣೆ ಮಾಡಿದರೂ ಕೂಡ ಅದರ ದುಷ್ಫಲ ಅನ್ನೋದು ಲೇಪ ಆಗೋದಿಲ್ಲ. ದೇವತೆಗಳು ದೈತ್ಯರಲ್ಲಿದ್ದು ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಪಾಪಕರ್ಮವನ್ನು ಮಾಡಿ ಮಾಡಿಸ್ತಾರೆ. ಇಲ್ಲದೇ ಇದ್ದರೆ ದೈತ್ಯರಿಗೆ ಆ ಪಾಪಕರ್ಮ ಮಾಡುವಂಥ ಶಕ್ತಿನೇ ಇರೋದಿಲ್ಲ. ಹೀಗೆ ದೇವತೆಗಳು ಪುಣ್ಯಕರ್ಮವನ್ನೇ ಮಾಡಬೇಕು ಅನ್ನೋ ವ್ಯವಸ್ಥೆಗೆ ಭಂಗ ಬಂದಿದೆ. ದೈತ್ಯರಲ್ಲಿ ಪ್ರವೇಶ ಮಾಡಿ ದೇವತೆಗಳು ಮಾಡುವ ಈ ಪಾಪ ಪ್ರೇರಣೆಗೆ ಹರಿ ನರಕ ಫಲವನ್ನು ನೀಡೋದಿಲ್ಲ. ಆದ್ದರಿಂದ ಪಾಪಕ್ಕೆ ನರಕ ಫಲ ಅನ್ನೋ ನಿಯಮಕ್ಕೂ ಭಂಗ ಬಂದಿದೆ. ಆದರೆ ಇದು ದೇವತೆಗಳು ಮಾಡುವಂತಹ ಸಪ್ತಾನ್ನ ಉಪಾಸನೆಯ ಫಲ ಅಂತ ಶಾಸ್ತ್ರ ತಿಳಿಸುತ್ತದೆ. ಭಗವಂತ ವಿಶೇಷವಾಗಿ ದೇವತೆಗಳಿಗೆ ದೈತ್ಯರಲ್ಲಿ ಪಾಪ ಪ್ರೇರಣೆ ಮಾಡಲಿಕ್ಕೆ ಆಜ್ಞೆಯನ್ನು ಮಾಡಿದ್ದಾನೆ. ಉದಾಹರಣೆ ಕೊಡೋದಾದರೆ, ರಾಜನ ಆಜ್ಞೆಯಂತೆ ಭಟ ಅಪರಾಧಿಗಳಿಗೆ ಮರಣದಂಡನೆಯನ್ನು ಮಾಡಿದರೆ ಅದರಿಂದ ಆ ಭಟ ಅಥವಾ ಸೇವಕ ಕೊಲೆ ಅಥವಾ ಅಪರಾಧಿ ಮಾಡ್ದ ಅಂತ ಅನ್ನಿಸ್ಕೊಳ್ಳಲ್ಲ. ಅದೇ ರೀತಿಯಾಗಿ ದೇವತೆಗಳು ಕೂಡ ಪಾಪ ಪ್ರೇರಣದಿಂದ ಪಾಪಿಗಳು ಅಂತ ಕರೆಸ್ಕೊಳ್ಳೋದಿಲ್ಲ, ಅವರಿಗೆ ಪುಣ್ಯ ಫಲವೇ ಬರುತ್ತೆ. ಇಲ್ಲಿ ರಾಜನ ಆಜ್ಞೆಯಂತೆ ಆ ಸೇವಕ ರಾಜಭಟ ಅವನು ಪಾಪಿಗೆ ಮರಣದಂಡನೆ ಶಿಕ್ಷೆ ಅಂತ ತಿಳಿಸಿರ್ತಾರೆ, ಮರಣದಂಡನೆಯನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದರೆ. ಆದರೆ ಅವನಿಗೆ ಕೊಲೆ ಅಪರಾಧಿ ಅಂತ ಯಾರೂ ಜಗತ್ತಿನಲ್ಲಿ ಕರೆಯೋದಿಲ್ಲ. ಯಾಕಂದರೆ ಅವನ ಒಂದು ಕೆಲಸ, ಯಾರಿಗೆ ಮರಣದಂಡನೆ ಅಂತ ಶಿಕ್ಷೆ ಅವಾರ್ಡ್ ಆಗಿದೆಯೋ ಅವರಿಗೆ ಗಲ್ಲಿಗೆ ಹಾಕೋದಕ್ಕೆ ಅವನು ಅಪಾಯಿಂಟ್ ಆಗಿರ್ತಾನೆ, ಅದಕ್ಕೆ ಅವನು ಸಂಬಳವನ್ನು ಪಡಿತಾನೆ. ಆದ್ದರಿಂದ ಅದು ಕೊಲೆ ಅಂತ ಈ ರೀತಿಯಾಗಿ ಪರಿಗಣನೆಗೆ ಬರೋದಿಲ್ಲ. ರಾಜನ ಆಜ್ಞೆಯಂತೆ ಮಾಡಿರ್ತಾನೆ ಹೇಗೋ ಹಾಗೆ ಇಲ್ಲಿ ಇಡೀ ಜಗತ್ತಿಗೆ ಜಗನ್ನಾಥ ಚಕ್ರವರ್ತಿಯಾಗಿರ್ತಕ್ಕಂಥ ಪರಮಾತ್ಮನ ಆಜ್ಞೆಯಂತೆ ದೇವತೆಗಳು ದೈತ್ಯರಲ್ಲಿ ಪಾಪಕರ್ಮಕ್ಕೆ ಪ್ರೇರಣೆ ಮಾಡಿರ್ತಾರೆದ್ರಿಂದ ಅಲ್ಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪಲೇಪ ಅನ್ನೋದಿಲ್ಲ. ಆದರೆ ಸಾಮಾನ್ಯ ಜೀವರಿಗೆ ಮಾತ್ರ, ಮನುಷ್ಯರಿಗೆ ತಾವು ಮಾಡ್ತಕ್ಕಂಥ ಪುಣ್ಯಕರ್ಮಕ್ಕೆ ಪುಣ್ಯಫಲವನ್ನು, ಪಾಪಕರ್ಮಕ್ಕೆ ಪಾಪ ಫಲವನ್ನು ಭಗವಂತ ವಿಭಾಗ ಮಾಡಿ ಕೊಡ್ತಾನೆ. ದೈತ್ಯರಿಗೆ ಅವರು ದೇವಾವೇಶದಿಂದ ಪುಣ್ಯಕರ್ಮ ಮಾಡಿದ್ರೂ ಪುಣ್ಯಫಲವನ್ನು ಅವರಿಗೆ ಕೊಡೋದಿಲ್ಲ, ಅದನ್ನು ದೇವತೆಗಳಿಗೆ ಕೊಡ್ತಾನೆ. ಯಾಕೆ ಅಂದರೆ ದೇವತೆಗಳ ಆವೇಶದಿಂದ ದೈತ್ಯರು ಪುಣ್ಯಕರ್ಮವನ್ನು ಮಾಡಿದ್ದು, ಆದ್ದರಿಂದ ಆ ದೇವತೆಗಳಿಗೆ ಅದರ ಫಲವನ್ನು ಕೊಡ್ತಾನೆ. ದೈತ್ಯರಿಗೆ ಆ ಪುಣ್ಯಕರ್ಮಕ್ಕೂ ಪಾಪ ಫಲವನ್ನೇ ಕೊಡ್ತಾನೆ. ಯಾಕೆ ಅಂದರೆ ಆ ಪುಣ್ಯಕರ್ಮವನ್ನು ತಾವೇ ಮಾಡಿದ್ವಿ ಅಂತ ಅಹಂಕಾರವನ್ನು ಪಡ್ತಾರೆ, ಅದಕ್ಕೆ ತಕ್ಕ ಶಾಸ್ತಿಯಾಗಿ ಪಾಪ ಫಲವನ್ನೇ ಭಗವಂತ ಅವರಿಗೆ ಕೊಡ್ತಾನೆ. ಅದಕ್ಕೆ ದಾಸರು ದೃಷ್ಟಾಂತವನ್ನು ಕೊಡ್ತಾರೆ. ಅಂಬುದಿಯ ಜಲವನ್ನು ಮಹಾಘಟದಿಂಬನಿತು ತುಂಬುವ ತೆರದಿ, ಪ್ರತಿ ಬಿಂಬರಳು ತಾನಿದ್ದು ಯೋಗ್ಯತೆಯಂತೆ ಫಲವೀವ. ದೊಡ್ಡದಾಗಿರ್ತಕ್ಕಂಥ ಒಂದು ಕೊಡದಲ್ಲಿ ಸಮುದ್ರದ ಜಲವನ್ನು ತುಂಬಿಕೊಂಡ್ರೂ ಕೂಡ ಘಟದ ಇಂಬನೀತು ಅಂದರೆ ಆ ಕೊಡದಲ್ಲಿ ಎಷ್ಟು ಅವಕಾಶ ಇರುತ್ತೋ ಅಷ್ಟೇ ನೀರು ತುಂಬಲಿಕ್ಕೆ ಸಾಧ್ಯ. ಸಮುದ್ರದ ಜಲವನ್ನೆಲ್ಲ ತಂದು ಅದರಲ್ಲಿ ಶೇಖರಣೆ ಮಾಡೋಕ್ಕೆ ಆಗೋದಿಲ್ಲ. ಕರ್ಮಕ್ಕೆ ಫಲವೂ ಕೂಡ ಹಾಗೆ, ಜೀವನ ಯೋಗ್ಯತೆಯಂತನೇ ದೊರಕತ್ತೆ ಹೊರತು ಅದಕ್ಕಿಂತ ಹೆಚ್ಚಿಗೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ಸಂಶಯ ಬರ್ತಾ ಇದೆ, ಜೀವನಿಗೆ ಕರ್ಮದ ಫಲ ಪ್ರಾಪ್ತಿ ಅಂತಂದರೆ ಅದು ಹೇಗೆ ಸಾಧ್ಯ? ಕರ್ಮವನ್ನು ಮಾಡುವವರು ತತ್ವಾಭಿಮಾನಿ ದೇವತೆಗಳು, ಕರ್ಮಕ್ಕೆ ಸಾಧನವಾಗಿರ್ತಕ್ಕಂಥ ಇಂದ್ರಿಯ ಮನಸ್ಸು ಶರೀರ ಎಲ್ಲವೂ ಕೂಡ ಆ ತತ್ವಾಭಿಮಾನಿ ದೇವತೆಗಳ ವಶದಲ್ಲೇ ಇದೆ. ಜೀವನಿಗೆ ಅವುಗಳ ಮೇಲೆ ಸ್ವಾತಂತ್ರ್ಯನೇ ಇಲ್ಲ. ಕಣ್ಣು ಕೈಕಾಲುಗಳಲ್ಲಿ ನೋವು ಅಥವಾ ದೋಷ ಕಂಡು ಬಂದರೆ ಅವನು ವೈದ್ಯರ ಬಳಿಗೆ ಹೋಗಬೇಕಾಗತ್ತೆ. ನಮಗೆ ಅವುಗಳ ಮೇಲೆ ಹತೋಟಿಯೇ ಇಲ್ಲ ಅಂದಮೇಲೆ ಅವುಗಳಿಂದ ನಾವು ಹೇಗೆ ಕರ್ಮ ಮಾಡಲಿಕ್ಕೆ ಸಾಧ್ಯ? ನಾವು ಕರ್ಮ ಮಾಡ್ತೀವಿ ಅಂತ ನಾವು ಹೇಳೋದು ವಾಹನ ಚಲಿಸತ್ತೆ ಅಂತ ಹೇಳಿದ್ರೆ ಹೆಂಗೋ ಹಾಗೆ, ಆ ಮಾತಿನಲ್ಲಿ ಸತ್ಯಾಂಶ ಇಲ್ಲ. ಹೀಗೆ ಕರ್ಮ ಮಾಡದೇ ಇದ್ದ ನಮಗೆ ಅದರ ಫಲದಲ್ಲೂ ಕೂಡ ಏನೂ ಅಧಿಕಾರ ಇಲ್ಲ ಅಂತ ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ತಾರೆ. ಜೀವನಿಗೆ ಜ್ಞಾನ ಇಚ್ಛಾ ಪ್ರಯತ್ನ ಅಂತ ಅಲ್ಪ ಸ್ವಾತಂತ್ರ್ಯ ಅನ್ನೋದಿದೆ. ಸ್ವಾತಂತ್ರ್ಯವೇ ಇಲ್ಲ ಅನ್ನೋದು ಸರ್ವ ಪ್ರಮಾಣ ವಿರುದ್ಧ. ಜೀವನಿಗೆ ಎಷ್ಟು ಸ್ವಾತಂತ್ರ್ಯ ಅನ್ನೋದನ್ನು ಸ್ವಾತಂತ್ರ್ಯ ವಿಭಾಗದ ಮೂಲಕ ಭಗವಂತ ಇಲ್ಲಿವರೆಗೆ ತಿಳಿಸಿದ್ದನ್ನು ದಾಸರಲ್ಲಿ ತಿಳಿಸಿದ್ದಾರೆ. ಈ ಅಲ್ಪ ಸ್ವಾತಂತ್ರ್ಯದಿಂದ ಬರ ಫಲವೂ ಕೂಡ ಅತ್ಯಲ್ಪವೇ ಆಗಿರುತ್ತೆ, ಆದ್ದರಿಂದ ಏನೂ ತೃಪ್ತಿ ಅನ್ನೋದಾಗೋದಿಲ್ಲ. ಸೂರ್ಯನ ಪ್ರಕಾಶದಲ್ಲಿ ಆ ಮಿಣುಕು ಹುಳ ಅಥವಾ ಎಣ್ಣೆ ಬತ್ತಿಯ ದೀಪ ಇದ್ದರೂ ಒಂದೇ ಇಲ್ಲದೇ ಇದ್ದರೂ ಒಂದೇ, ಅಂಥ ಅಲ್ಪ ಫಲಕ್ಕಾಗಿ ನಾವ್ಯಾಕೆ ಪ್ರಯತ್ನ ಪಡಬೇಕು, ಯಾಕೆ ಕರ್ಮ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ತಿಳಿಸ್ತಾರೆ, ಕುರುವನ್ನೇವೇಹ ಕರ್ಮಾಡಿ ಜಿಜೀವಿಷೇತ್. ಕರ್ಮ ಮಾಡ್ತಾನೇ ಇರಬೇಕು, ಮಾಡ್ತಾನೇ ಬದುಕಲಿಕ್ಕೆ ಇಷ್ಟಪಡಬೇಕು. ಇಲ್ಲದೇ ಇದ್ದರೆ ಜೀವ ಕರ್ಮವನ್ನೇ ಮಾಡೋಲ್ಲ ಅಂತಾದರೆ ಅದು ತಕ್ಕ ಶಿಕ್ಷೆ ಅನ್ನೋದಾಗತ್ತೆ ಅಂತ. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಅಂಬುದಿಯ ಜಲವನ್ನು ಮಹದ್ ಘಟದಿಂಬನಿತು ತುಂಬುವ ತೆರದಿ ಅಂತ. ಸಮುದ್ರದಲ್ಲಿ ಕೊಡವನ್ನು ಪೂರ್ತಿಯಾಗಿ ಮುಳುಗಿಸಿದ್ರೂ ಕೂಡ ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ನೀರನ್ನು ಕೊಡದಲ್ಲಿ ಸಂಗ್ರಹ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೂ ನಾವು ಕೊಡವನ್ನು ಮುಳುಗಿಸಿ ತುಂಬ್ತೀವಿ, ಯಾಕೆ ಅಂದರೆ ಸಮುದ್ರದ ಜಲಕ್ಕೆ ಹೋಲಿಸಿದ್ರೆ ಕೊಡದಲ್ಲಿರ್ತಕ್ಕಂಥ ನೀರು ಅತ್ಯಲ್ಪ, ಇದ್ದು ಇಲ್ಲದೆ ಇದ್ದಂತೆ. ಆದರೂ ಕೂಡ ಆ ಅಲ್ಪ ಜಲದಿಂದಲೇ ಆ ಪೂರ್ತಿ ಕೊಡ ಅನ್ನೋದು ತುಂಬಿಕೊಳ್ಳುತ್ತೆ, ಇನ್ನೂ ನೀರು ಬೇಕು ಅಂತ ಅನಿಸೋದಿಲ್ಲ, ಅದಕ್ಕೆ ತೃಪ್ತಿಯಾಗಿರುತ್ತೆ. ಜೀವನಿಗೂ ಅದೇ ರೀತಿ ತೃಪ್ತಿ ಆಗಬೇಕು ಅಂತಾದರೆ ಬೆಟ್ಟದಷ್ಟು ಫಲದ ಅವಶ್ಯಕತೆ ಸರ್ವಥಾ ಇಲ್ಲ. ಅವನ ಯೋಗ್ಯತೆ ಎಷ್ಟೋ ಅಷ್ಟು ಫಲ ಸಿಕ್ಕರೆ ತೃಪ್ತಿ ಅನ್ನೋದು ಆಗೇ ಆಗತ್ತೆ. ಆದ್ದರಿಂದನೇ ಪರಮಾತ್ಮ ಜೀವನಿಗೆ ಅವನ ಯೋಗ್ಯತೆಯಷ್ಟೇ ಫಲವನ್ನು ಕೊಡ್ತಾನೆ. ವಿಷ್ಣು ರಹಸ್ಯದ್ದೇ ದೃಷ್ಟಾಂತವನ್ನು ಯಥಾವತ್ತಾಗಿ ತಿಳಿಸ್ತಾರೆ. ಸ್ವಾತಂತ್ರ್ಯ ತಾರತಮ್ಯೇನ ಫಲಂ ಹಿ ಫಲಿನಾಂ ಭವೇತ್. ಆದ್ದರಿಂದ ಸ್ವಾತಂತ್ರ್ಯಕ್ಕೆ ಅನುಸಾರವಾಗಿ ಕಡಿಮೆ ಕಡಿಮೆ ಆಗ್ತಕ್ಕಂಥ ಫಲದಲ್ಲಿ ತಾರತಮ್ಯ ಅವಶ್ಯನೇ ಆದರೂ ಎಲ್ಲ ಮುಕ್ತರಿಗೂ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದವೇ ಮುಕ್ತಿಯಲ್ಲಿ ಪೂರ್ಣವಾಗಿ ವ್ಯಕ್ತ ಆಗತ್ತೆ. ಅದರಿಂದನೇ ಪೂರ್ಣ ತೃಪ್ತಿ ಅನ್ನೋದು ಉಂಟಾಗತ್ತೆ. ಇನ್ನೂ ಹೆಚ್ಚಿನ ಆನಂದ ಬೇಕು ಅಂತ ಅಲ್ಪ ಮುಕ್ತರಿಗೆ ಯಾರಿಗೂ ಕೂಡ ಅಲ್ಲಿ ಅನಿಸೋದೇ ಇಲ್ಲ. ಯಾರು ಅನನ್ಯವಾಗಿ ಪರಮಾತ್ಮನಲ್ಲಿ ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿನಿಂದ ಧ್ಯಾನಾದಿಗಳನ್ನು ಮಾಡ್ತಾರೋ ಅಂತಹ ಜೀವ ವಿಷಯ ಪದಾರ್ಥ ಇಲ್ಲದೇ ಇದ್ದರೂ ಕೂಡ ಅದರಿಂದ ಸಿಗಬಹುದಾಗಿರ್ತಕ್ಕಂಥ ಪರಮಾನಂದವನ್ನು ಉಣ್ತಾನೆ. ಅವನಿಗೆ ಎಲ್ಲ ವಿಷಯ ಸುಖದ ಅಪೇಕ್ಷೆಗಳು ಕೂಡ ಪೂರೈಸುತ್ತೆ. ವಿಷಯ ಮೋಹ ಅನ್ನೋದು ಕರಗಿ ಹೋಗುತ್ತೆ ಅಂತ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಇಲ್ಲಿ ಒಂದು ಸಂಶಯ ಬರ್ತಾ ಇದೆ. ನಮ್ಮಲ್ಲಿ ಪ್ರೇರಣೆ ಮಾಡ್ತಕ್ಕಂಥವ್ರು ಯಾರು? ತತ್ವಾಭಿಮಾನಿ ದೇವತೆಗಳು. ನಮ್ಮ ಶರೀರ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸುಗಳಲ್ಲಿ ಇದ್ದು ನಮಗೆ ಕರ್ಮಗಳಲ್ಲಿ ಪ್ರೇರಣೆಯನ್ನು ಮಾಡ್ತಾರೆ. ಅವರಲ್ಲಿ ಈ ಪ್ರೇರಣೆ ಮಾಡುವಂತಹ ಸ್ವಾತಂತ್ರ್ಯ ಅವರ ಯೋಗ್ಯತಾನುಸಾರವಾಗಿ ಹೆಚ್ಚೆಚ್ಚಾಗ್ತಾ ಹೋಗಿದೆ. ದೇವತೆಗಳ ತಾರತಮ್ಯ ಹೇಗೋ ಹಾಗೆ ಸ್ವಾತಂತ್ರ್ಯ ತಾರತಮ್ಯದಿಂದ ಅವರಲ್ಲಿ ಫಲ ತಾರತಮ್ಯವನ್ನು ಕೂಡ ಹೇಳ್ತಾರೆ. ಉದಾಹರಣೆಗೆ ಬ್ರಹ್ಮವಾಯುಗಳಲ್ಲಿ ಪ್ರೇರಕತ್ವ ಜಾಸ್ತಿ, ಅವರಿಗಿಂತ ರುದ್ರಾದಿ ದೇವತೆಗಳಲ್ಲಿ ಪ್ರೇರಕತ್ವ ಅನ್ನೋದು ಕಡಿಮೆ, ಅವರಿಗಿಂತ ಇಂದ್ರಕಾಮರಲ್ಲಿ ಕಡಿಮೆ, ಹೀಗೆ. ಆದ್ದರಿಂದ ಪ್ರೇರಕ ಸ್ವಾತಂತ್ರ್ಯ ಎಷ್ಟಿದೆಯೋ ಅದೇ ರೀತಿಯಾಗಿ ಫಲ ತಾರತಮ್ಯವನ್ನು ಕೂಡ ಅಲ್ಲಿ ಹೇಳ್ತಾರೆ. ಆದ್ದರಿಂದ ಕರ್ತೃಗಳಾಗಿರ್ತಕ್ಕಂಥ ಅಥವಾ ಮಧ್ಯಮ ಅಭಿಮಾನಿಯಾಗಿರ್ತಕ್ಕಂಥ ಜೀವನಿಗೆ ಸಿಗ್ತಕ್ಕಂಥ ಫಲಕ್ಕಿಂತ ಪ್ರೇರಕರಾಗಿರ್ತಕ್ಕಂಥ ದೇವತೆಗಳಿಗೆ ಹೆಚ್ಚು ಫಲ. ಇದು ಹೇಗೆ ಸಾಧ್ಯ? ನಾವು ಉಪಾಸನೆ ಮಾಡಿದ್ರೆ ಅದರ ಫಲ ನಮ್ಮ ಪ್ರೇರಕರಿಗೆ ಹೇಗೆ ಪ್ರಾಪ್ತಿಯಾಗುತ್ತೆ? ಇನ್ನು ನಮಗಿಂತಲೂ ಹೆಚ್ಚಾಗಿ ಅವರಿಗೆ ಫಲ ಲಭಿಸುತ್ತೆ ಅಂದರೆ ಅದು ಹೇಗೆ ತಾನೇ ಸರಿ ಹೊಂದುತ್ತೆ? ಪ್ರಶ್ನೆ ಬಂದರೆ ಉದಾಹರಣೆಯನ್ನು ಕೊಡ್ತಾರೆ. ತಂದೆ ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾನೆ. ಅದರ ಫಲವಾಗಿ ಬರವಣಿಗೆಯ ಸಾಮರ್ಥ್ಯ ಮಗುಗೆ ಬರುತ್ತೋ ತಂದೆಗೆ ಬರುತ್ತೋ ಅಂತ ಕೇಳಿದ್ರೆ ಮಗುವಿಗೆ ಬರುತ್ತೆ. ತಂದೆ ಮಗುವಿನಿಂದ ತನಗೆ ನಮಸ್ಕಾರ ಮಾಡಿಸ್ಕೊಂಡ್ರೆ ನಮಸ್ಕಾರ ಮಾಡಿರ್ತಕ್ಕಂಥ ಪುಣ್ಯ ಮಗುವಿಗೆ ಬರುತ್ತೆ, ತಂದೆಗೆ ಬರುತ್ತಾ? ಇಲ್ಲ. ಆದರೆ ಪ್ರೇರಣೆ ಮಾಡಿದ್ದ್ಯಾರು? ತಂದೆ. ಅದೇ ರೀತಿಯಾಗಿ ಯಜಮಾನ ಋತ್ವಿಜರಿಂದ ಹೋಮ ಯಾಗಗಳನ್ನು ಮಾಡಿಸಿದ್ರೆ ಅದಕ್ಕೆ ಫಲವಾಗಿ ಅವರಿಗೆ ಲಭಿಸುವ ದಕ್ಷಿಣೆ ಯಜಮಾನನಿಗೆ ಸಿಗುತ್ತಾ? ಇಲ್ಲ. ಈ ಎಲ್ಲ ಪ್ರಶ್ನೆಗಳನ್ನು ಬ್ರಹ್ಮಸೂತ್ರದಲ್ಲಿ ತಿಳಿಸ್ತಾರೆ, ಫಲಶ್ರುತ್ಯಧಿಕರಣದಲ್ಲಿ. ಸಾಮಾನ್ಯವಾಗಿ ಯಾಗಗಳಲ್ಲಿ ಋತ್ವಿಜರಿಗೆ ಕೇವಲ ದಕ್ಷಿಣೆ ಸಿಗತ್ತೆ, ಯಾಗದ ಫಲವಾದ ಸ್ವರ್ಗಾದಿಗಳು ಅವರಿಗೆ ಸಿಗೋದಿಲ್ಲ. ಹೀಗೆ ಅಂದ ಮಾತ್ರಕ್ಕೆ ದಕ್ಷಿಣೆ ಫಲ ಅಂತ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಕೂಡ ಒಂದು ಫಲವೇ, ಆದರೆ ಅಲ್ಪ ಫಲ. ಮಹಾಫಲವಾಗಿರ್ತಕ್ಕಂಥ ಸ್ವರ್ಗಾದಿ ಫಲ ಅನ್ನೋದು ಯಜಮಾನನಿಗೆ ಪ್ರಾಪ್ತಿ. ಸತ್ರ ಯಾಗಗಳಲ್ಲಿ ಸ್ವರ್ಗಾದಿ ಫಲವೂ ಋತ್ವಿಜರಿಗೆ ಸ್ವಲ್ಪ ಇದೆ, ಹೆಚ್ಚಾಗಿ ಯಜಮಾನನಿಗೆ ಅದು ಕೂಡ ಪ್ರಾಪ್ತಿಯಾಗತ್ತೆ. ಪ್ರೇರಕರಾಗಿರ್ತಕ್ಕಂಥ ದೇವತೆಗಳಿಗೆ ಇನ್ನೂ ಹೆಚ್ಚಿನ ಮೋಕ್ಷ ಸುಖ ಅಭಿವೃದ್ಧಿ ರೂಪ ಫಲ ಇದೆ. ಯಾಕೆ ಅಂದರೆ ದೇವತೆಗಳು ಋತ್ವಿಜರಲ್ಲಿ ಮಾತ್ರ ಅಲ್ಲದೆ ಯಜಮಾನನಲ್ಲಿಯೂ ಪ್ರೇರಣೆಯನ್ನು ನೀಡುತ್ತಾರೆ. ಹೀಗೆ ಅನೇಕ ಅಧಿಷ್ಠಾನಗಳಲ್ಲಿ ಇದ್ದಿದ್ದರಿಂದ ಅವರಿಗೆ ಹೆಚ್ಚಿನ ಫಲ. ಒಂದು ಉದಾಹರಣೆಯನ್ನು ಸೂತ್ರ ಭಾಷ್ಯದಲ್ಲಿ ತಿಳಿಸ್ತಾರೆ. ಒಂದು ಜ್ಞಾನಸತ್ರ ನಡೀಬೇಕು ಅಂತಾದರೆ ಪ್ರವಚನ ಮಾಡುವಂತಹ ಒಬ್ಬ ಆಚಾರ್ಯ ಬೇಕು, ಶ್ರೋತೃಗಳು ಬೇಕು. ಅವರೆಲ್ಲರಲ್ಲೋ ಅಂದರೆ ಶ್ರೋತೃವಲ್ಲಿ ಮತ್ತು ಪ್ರವಚನ ಮಾಡುವಂತಹ ಆಚಾರ್ಯನಲ್ಲಿ ಆವಿಷ್ಟರಾಗಿ ದೇವತೆಗಳು ಇರಬೇಕು. ಅದ್ಯಾಪಿ ದೇವಾಹ ಶೃಣ್ವತೆ ಮನ್ವತೆ ಸದಾ. ಆಚಾರ್ಯ ಅಥವಾ ಗುರು ಜ್ಞಾನವನ್ನು ಉಪದೇಶ ಮಾಡಿದಾಗ ಶ್ರೋತೃಗಳಿಗೆ ಜ್ಞಾನ ಬರ್ತಾ ಇದೆ, ಇದು ಶ್ರವಣದ ಫಲ. ಇದಕ್ಕಿಂತ ಹೆಚ್ಚು ಅಥವಾ ಗುರು ಅಥವಾ ಆಚಾರ್ಯನಿಗೆ ಪ್ರವಚನದ ಪುಣ್ಯ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ. ಎಲ್ಲರಿಗೂ ಪ್ರೇರಕರಾಗಿರ್ತಕ್ಕಂಥ ದೇವತೆಗಳಿಗೆ ಶ್ರವಣಜನ್ಯ ಜ್ಞಾನ ವೃದ್ಧಿಯೂ ಆಗತ್ತೆ, ಪ್ರವಚನಜನ್ಯ ಪುಣ್ಯ ಫಲವೂ ವೃದ್ಧಿಯಾಗತ್ತೆ, ವಿಶೇಷ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ. ಈ ಫಲ ತಾರತಮ್ಯ ಜ್ಞಾನ ಕಾರ್ಯದಲ್ಲಿ ಅವರ ಸ್ವಾತಂತ್ರ್ಯ ತಾರತಮ್ಯವನ್ನು ಅನುಸರಿಸಿ ಹೆಚ್ಚಾಗಿ ಕಂಡುಬರುತ್ತೆ ಅನ್ನೋದನ್ನು ಸೂತ್ರ ಭಾಷೆಯಲ್ಲಿ ಉದಾಹರಣೆಯನ್ನು ಕೊಟ್ಟು ತಿಳಿಸ್ತಾರೆ. ಈಗ ಸಂಶಯ ಏನು ಅಂದರೆ ಜ್ಞಾನ ಕಾರ್ಯದಲ್ಲಿ ಹೀಗೆ ಆಚಾರ್ಯರಲ್ಲೂ ಶ್ರೋತೃಗಳಲ್ಲೂ ದೇವತೆಗಳೇ ಭಗವಂತನ ಆಜ್ಞೆಯಿಂದ ಅವಿಷ್ಟರಾಗಿ ಪ್ರೇರಣೆ ಮಾಡೋದರಿಂದ ಜ್ಞಾನ ಕಾರ್ಯದ ಪುಣ್ಯ ಫಲ ಹೆಚ್ಚಾಗಿ ಅವರಿಗೆ ಬರುತ್ತೆ ಅನ್ನೋದಾದರೆ, ಪಾಪಕಾರ್ಯದಲ್ಲೂ ಕೂಡ ಅವರೇ ನಡೆಸುವಂತಹ ಜನರಲ್ಲಿ ಮಾನವರಲ್ಲೂ ಅವರೇ ದೈತ್ಯರಲ್ಲೂ ಅವರೇ ಇದ್ದು ಮಾಡೋದರಿಂದ ಪಾಪ ಫಲವು ಸ್ವಾತಂತ್ರ್ಯ ತಾರತಮ್ಯಕ್ಕೆ ಅನುಸಾರವಾಗಿ ಹೆಚ್ಚೆಚ್ಚು ಸಿಗಬೇಕಾಗಿತ್ತಲ್ವಾ ಅಂತ ಪ್ರಶ್ನೆ ಬಂದರೆ, ದೇವತೆಗಳಿಗೆ ಪುಣ್ಯ ಕಾರ್ಯದಿಂದ ಪುಣ್ಯವೇ ಅಧಿಕವಾಗಿ ಲಭಿಸುತ್ತೆ, ಪಾಪ ಕಾರ್ಯದಿಂದ ಪಾಪ ಏನೂ ಬರಲ್ಲ. ಯಾಕೆ ಅಂದರೆ ದೇವತೆಗಳು ಭಗವಂತನ ಆಜ್ಞೆಯಂತೆ ಮನುಷ್ಯರ ಮತ್ತು ದೈತ್ಯರ ಯೋಗ್ಯತಾನುಸಾರವಾಗಿಯೇ ಪಾಪಕರ್ಮದಲ್ಲಿ ಪ್ರೇರಣೆಯನ್ನು ಮಾಡ್ತಾರೆ, ರಾಗದ್ವೇಷಗಳಿಗೆ ವಶರಾಗಿ ಪ್ರೇರಣೆಯನ್ನು ಮಾಡ್ತಾ ಇಲ್ಲ. ಇದು ಅತ್ಯಂತ ಮುಖ್ಯವಾದ ವಿಷಯ. ಇದು ಭಗವಂತನ ಪೂಜೆ ಅನ್ನೋ ಭಾವನೆಯಿಂದ ಭಕ್ತಿಪರವಶರಾಗಿ ಪ್ರೇರಣೆ ಮಾಡೋದ್ರಿಂದ ಈ ಪಾಪ ಪ್ರೇರಣೆಯಿಂದ ಪುಣ್ಯವನ್ನೇ ಸಂಪಾದನೆ ಮಾಡ್ತಾರೆ ಹೊರತು ಪಾಪ ಬರೋದಿಲ್ಲ. ಕಲಿ ಮೊದಲಾಗಿರ್ತಕ್ಕಂಥ ದೈತ್ಯರು ಭಗವಂತನ ಪೂಜಾ ವಿಷ್ಣು ಪೂಜಾರ್ಥಮ್ಮನ ಉದ್ದೇಶ ಇಲ್ಲದೆ ರಾಗದ್ವೇಷ ವಶರಾಗಿ ಪಾಪಕರ್ಮಗಳನ್ನು ಜನರಿಗೆ ಪ್ರೇರಣೆ ಮಾಡೋದ್ರಿಂದ ಕಲಿಪರಿಯಂತೆ ಹೆಚ್ಚು ಹೆಚ್ಚು ಪಾಪಭಾಗಿಗಳಾಗ್ತಾರೆ. ಇಲ್ಲಿ ದುಷ್ಟಾಂತವನ್ನು ಕೊಡ್ತಾರೆ. ಸಮುದ್ರದ ನೀರಿನಲ್ಲಿ ಆ ಮುಳುಗಿಸ್ತಕ್ಕಂಥ ಕೊಡ ದೊಡ್ಡದಾದಷ್ಟು ಹೆಚ್ಚು ಹೆಚ್ಚು ನೀರನ್ನು ತನ್ನೊಳಗೆ ತುಂಬಿಕೊಳ್ಳುತ್ತೆ. ಹೇಗೋ ಹಾಗೆ ಪುಣ್ಯ ಪಾಪ ಪ್ರೇರಕರಾಗಿರ್ತಕ್ಕಂಥ ದೇವತೆಗಳು ಮತ್ತು ಅಸುರರು ಪುಣ್ಯ ಪಾಪ ಫಲಗಳನ್ನು ಹೆಚ್ಚೆಚ್ಚಾಗಿ ಪಡಿತಾರೆ. ಉದಾಹರಣೆಗೆ ಅಗಸ್ತ್ಯ ಮುನಿಗಳು ಇಡೀ ಸಮುದ್ರ ಜಲವನ್ನು ಕುಡಿದು ತನ್ನ ಹೊಟ್ಟೆಯನ್ನು ಕೊಡವನ್ನು ಪೂರ್ತಿ ತುಂಬಿಸ್ಕೊಂಡ್ರು ಅಂತ ಕಥೆ ಕೇಳ್ತೀವಿ. ಅದೇ ರೀತಿಯಾಗಿ ಬ್ರಹ್ಮವಾಯುಗಳು ಎಲ್ಲ ಪುಣ್ಯ ಫಲಗಳನ್ನು ತಮ್ಮೊಳಗೆ ತುಂಬ್ಕೋತಾರೆ, ಕಲಿ ಎಲ್ಲ ಪಾಪಗಳನ್ನು ತನ್ನೊಳಗೆ ತುಂಬಿಸ್ಕೋತಾನೆ. ಯಾಕೆ ಅಂದರೆ ದೇವಾಸುರರ ಪುಣ್ಯ ಪಾಪ ಯೋಗ್ಯತೆಗಳು ಎಲ್ಲ ಮಾನವರಿಗಿಂತ ದೊಡ್ಡದು, ಅದಕ್ಕೆ ಮಹದ್ಘಟ ಅಂತ ವಿಶೇಷಣವನ್ನು ಕೊಡ್ತಾರೆ. ದೊಡ್ಡ ಕೊಡವನ್ನು ಅನ್ನೋದಕ್ಕೆ ಅದನ್ನೇ ಹೇಳಿದ್ದು. ಮಾನವರ ಘಟ ಅಂದರೆ ಅವಕಾಶ ಅನ್ನೋದು ಸಣ್ಣದು, ಆದರೂ ಕೂಡ ಅದು ನೀರಿನಿಂದ ಪೂರ್ತಿಯಾಗೇ ತುಂಬತ್ತೆ. ಭಗವಂತ ಪೂರ್ತಿಯಾಗಿ ತುಂಬಿಸೇ ಮೋಕ್ಷವನ್ನು ಕೊಡ್ತಾನೆ. ಪಾಪ ಆದರೂ ಕೂಡ ತುಂಬಲೇಬೇಕು, ಪುಣ್ಯದ ಫಲ ಪಡೆಯಕ್ಕಾದರೂ ಕೊಡ ಅನ್ನೋದು ತುಂಬಲೇಬೇಕು. ಹೀಗೆ ಅವರವರ ಯೋಗ್ಯತೆಯಂತೆ ಕೊಡ್ತಾನೆ ಹೊರತು ಪರಮಾತ್ಮನಿಗೆ ವೈಷಮ್ಯಾದಿ ನೈರ್ಗುಣ್ಯ ದೋಷಗಳು ಕಿಂಚಿತ್ತೂ ಇಲ್ಲ. ದೇವತೆಗಳಿಗೆ ಪಾಪ ಪ್ರೇರಣೆ ಮಾಡಿದರೂ ಲೇಪ ಇಲ್ಲ ಅಂದಮೇಲೆ ಅವನಿಗೆ ಆಜ್ಞೆ ಮಾಡತಕ್ಕಂಥ ಪರಮಾತ್ಮನಿಗೆ ಲೇಪ ಇರತ್ತಾ ಸರ್ವತಾ ಇಲ್ಲ ಅಂತ ತಿಳಿಸ್ತಾರೆ.